namo harajataro tadhar shambho om namo namo nataraja namo namo nataraja ganga gauri hudaya vigari ganga gauri hudaya vigari leela kalpita sambhari leela kalpita sambhari ganga gauri hudaya vigari leela kalpita sambhari bhalire bhagura brahmachari bhalire bhagura brahmachari bhavaj mad samhari bhavaj mad samhari om namo namo nataraja namo harajataro tadhar shambho om namo namo nataraja namo namo ಚರಾಚರ ಅಮೃತಕಾರಿ ಅಖಿಲ ಚರಾಚರ ಅಮೃತಕಾರಿ ಕಾಲ ಕಲಗಳ ಧಾರಿ ಕಾಲ ಕಲಗಳ ಧಾರಿ ಓಂ ನಮೋ ನಮೋ ನಟರಾಜ ನಮೋ